ಜಗಜನನಿಗೆ ತಾಯಿ ಮಡಿಯು ಹರನನರನಾಡಲು ತ್ಯಾಗ ವಿರಾಗದ ಕಡಲು ಭೋಗಗಳ ತಿರಿಯು ಜಗಜನನಿಗೆ ತಾಯಿ ಮಡಿಯು ಹರನನರನಾಡಲು ತಪ್ತ ಋಷಿ ಭುವನದಿಂದ ಕೆಳಗಿಳಿದು ಬಂದ ಶ್ರೀ ಗುರುದೇವರ ತಂದ ವಿವೇಕಾನಂದ ಆತ್ಮಜ್ಞಾನದ ಕಾಂತಿ ಮೋಹದುಪ ಶಾಂತಿ ಆತ್ಮಜ್ಞಾನದ ಕಾಂತಿ ಮೋಹದುಪ ಶಾಂತಿ ಬಡಲಿಲ್ಲ ಅವರಿಗೆ ವಿಶ್ರಾಂತಿ ನೀಡಿರುವೆ ಭ್ರಾಂತಿ ಬಡವಿದವರಿಗೆ ವಿಶ್ರಾಂತಿ ನೀಡಿರುವೆ ಭ್ರಾಂತಿ ಸಪ್ತ ಋಷಿ ಭುವನದಿಂದ ಇಳಗಿಳಿದು ಬಂದ ಶ್ರೀ ಗುರುದೇವರ ಕಂದ ವಿವೇಕಾನಂದ ಶ್ರೀ ಗುರುದೇವರ ಕಂದ ವಿವೇಕಾನಂದ ತಿರುಗುವ ವಿದ್ಯಾ ಸೂರ್ಯ ನಿಶ್ಚೀಮ ವೀರ್ಯ ತಿರುಗುವ ವಿದ್ಯಾ ಸೂರ್ಯ ನಿಶ್ಚೀಮ ವೀರ್ಯ ಮೇರೆಯನರಿಯದ ಧೈರ್ಯ ಎಸಗೆ ಕಾರ್ಯ ಮೇರೆಯನರಿಯದ ಧೈರ್ಯ ಎಸಗೆ ಕಾರ್ಯ ನಂಜನಗೂ